ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕುಸುಮ್ ಎ ಯೋಜನೆ ಜಾರಿಗೆ ತರಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಿಸಾನ್ ವಾಣಿ ಕೃಷಿ ರಂಗ. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ಪ್ರಸ್ತುತ ಸ್ಥಿತಿ, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳಿದರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ವಿಶ್ವ ಭೂ ದಿವಸದ ಶುಭಾಶಯಗಳನ್ನು ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ತಿಳಿಸ್ತಾ, ಈ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ಪರಿಸರದ ಮಹತ್ವವನ್ನು ಕುರಿತು ನಾವಿವತ್ತು ಮಾತುಕತೆಯನ್ನ ಮಾಡ್ತಾ ಇದ್ದೇವೆ. ವಿಶ್ವ ಭೂ ದಿವಸವನ್ನ ಪ್ರತಿ ವರ್ಷವೂ ಕೂಡ ಏಪ್ರಿಲ್ ತಿಂಗಳ 22ನೇ ತಾರೀಕು ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು 1970ರಲ್ಲಿ ಪ್ರಾರಂಭವಾದಂತಹ ಒಂದು ಪರಿಪಾಠ. ಇಂದಿಗೆ 55 ವರ್ಷಗಳು ತುಂಬುತ್ತಾ ಇದೆ. ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಗ್ರಹ. ಈ ಗ್ರಹದ ಮೇಲೆ ಮಾತ್ರ ಮನುಷ್ಯರು ಮತ್ತು ಪ್ರಾಣಿಗಳು ಹಾಗೂ ಜೀವ ವೈವಿಧ್ಯ ಅನ್ನುವಂಥದ್ದು ಬದುಕಿರುವಂಥದ್ದು. ಇನ್ನು ಬೇರೆ ಯಾವ ಗ್ರಹಗಳಲ್ಲೂ ಕೂಡ ಇಂದಿನವರೆಗೂ ಕೂಡ ನಾವು ತಿಳಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗೆ ಇರ್ತಕ್ಕಂತಹ ಒಂದು ಗ್ರಹ ಏನಿದೆಯೋ, ನಮ್ಮ ಭೂಮಿ ಏನಿದೆಯೋ, ಈ ಭೂಮಿಗೆ ಉಂಟಾಗ್ತಾ ಇರತಕ್ಕಂತಹ ಧಕ್ಕೆಯನ್ನ ತಪ್ಪಿಸುವ ಸಲುವಾಗಿ, ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಈ ದಿವಸವನ್ನ ಪ್ರಾರಂಭವನ್ನ ಮಾಡಲಾಯಿತು. ಪರಿಸರ ಅಂತ ಅಂದ್ರೆ ಏನು, ಪರಿಸರ ಹೇಗಿದೆ, ಪರಿಸರಕ್ಕೆ ಏನು ಧಕ್ಕೆ ಬರ್ತಾ ಇದೆ, ಇದರ ಬಗ್ಗೆ ನಾವೆಷ್ಟು ಜಾಗೃತರಾಗಬೇಕಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ವಿಶ್ವ ಭೂ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ವಿಶ್ವ ಭೂ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ, ಭೂಮಿಯ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತವ ಅಂಶಗಳು ಹೇಗಿದ್ದಾವೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಮೋದ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮಗೂ ಕೂಡ ವಿಶ್ವ ಭೂ ದಿವಸದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಾಗೂ ಎಲ್ಲ ಕೇಳುವರಿಗೂ ಕೂಡ ನನ್ನ ವತಿಯಿಂದ ವಿಶ್ವ ಭೂ ದಿವಸದ ದಿನಾಚರಣೆಯ ಶುಭಾಶಯಗಳನ್ನು ಕೊರ್ಲಿಕ್ಕೆ ಇಷ್ಟಪಡ್ತೀನಿ. ಏನ್ ಸರ್ ವಿಶ್ವ ಭೂ ದಿವಸ ಅಂತ ಅಂದ್ರೆ ಏನು, ಮತ್ತೆ ಯಾಕಾಗಿ ಇದು? ಹೇಳೋದಾದ್ರೆ ಮೊದಲನೇದಾಗಿ, ಭೂಮಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿ ಜೀವಿಯ ಒಂದು ನಿವಾಸ. ಪ್ರತಿ ಒಂದು ಅಣುವಿನಿಂದ ಇಟ್ಕೊಂಡು ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳಿಗಿಂತ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಒಂದು ನಿವಾಸ ಸ್ಥಾನ ಆಗಿದೆ. ಕಣ್ಣಿಗೆ ಕಾಣದೇ ಇರುವಂತದ್ದು ಕಾಣದೇ ಇರ್ತಕ್ಕಂಥದ್ದು ಎಲ್ಲಾ ಜೀವಿಗಳಿಗೂ ಕೂಡ ನಿವಾಸ ಸ್ಥಾನ ಆಗಿದೆ. ಅಂತ ಒಂದು ನಿವಾಸ ಸ್ಥಾನ ಇವತ್ತು ತುಂಬಾ ಕಲುಷಿತಗೊಂಡಾಗ್ಬಿಟ್ಟಿದೆ. ಸುಮಾರು ಪ್ರಾಣಿ ಪ್ರಭೇದಗಳು, ಪಕ್ಷಿಗಳು ಹಾಗೂ ಹುಳುಗಳು ಕಣ್ಣಿಗೆ ಕಾಣದೇ ಇರೋತರ, ಇಂಗ್ಲಿಷರ್ ಹೇಳೋದಾದ್ರೆ ಎಕ್ಸ್ಟಿಂಕ್ಷನ್ ಅಂದ್ರೆ ಅವು ನಿರ್ಮೂಲನ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಸರ್. ಇದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಇದನ್ನ ಮೊದಲನೇದಾಗಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಸೆಂಟರ್ ಗೆಲಾರ್ಡ್ ನೆಲ್ಸನ್ ಅಂತಕ್ಕಂಥ ವ್ಯಕ್ತಿ ಯುಎಸ್ಎನಲ್ಲಿ ಅಲ್ಲಿ ಒಂದು ಸ್ಯಾಂಟ್ ಬಾರ್ಬರಾ ಅನ್ನೋ ಪ್ಲೇಸ್ ಅಲ್ಲಿ 1969ರಲ್ಲಿ ಒಂದು ಆಯಿಲ್ ಸ್ಪಿಲ್ ಆಗುತ್ತೆ ಸರ್. ಆಯಿಲ್ ಸ್ಪಿಲ್ ಅನ್ನತಕ್ಕಂಥದ್ದು ತೈಲಗಳು ಹೊರಗಡೆ ಚಿಮ್ತಕ್ಕಂಥದ್ದು, ಅಂದ್ರೆ ಪಲ್ಯೂಟ್ ಆಗ್ತಕ್ಕಂಥದ್ದು ಆಗುತ್ತೆ. ವಾತಾವರಣದ ಮೇಲ್ಗಡೆ ಅಥವಾ ನಮ್ಮ ಪರಿಸರದ ಮೇಲ್ಗಡೆ ಆದಂತ ಧಕ್ಕೆಯನ್ನ ನೋಡ್ಕೊಂಡು ಇವರು ಮೊದಲನೇ ಬಾರಿ 1970ರಲ್ಲಿ ಎಲ್ಲಾ ಜನಗಳಿಗೂ ಈ ನಮ್ಮ ಪರಿಸರದ ಬಗ್ಗೆ, ನಮ್ಮ ಭೂಮಿ ಬಗ್ಗೆ, ಮಹತ್ವದ ಬಗ್ಗೆ ಎಲ್ಲರಿಗೊಂದು ಅರಿವು ಮೂಡಿಸಲಿಕ್ಕೆ ಅಂತೇಳಿ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಅರ್ತ್ ಡೇ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಸರ್, ಭೂ ದಿನಾಚರಣೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ಇದಕ್ಕೆ ವರ್ಲ್ಡ್ ಮದರ್ ಅರ್ತ್ ಡೇ ಅಂತಕ್ಕಂತ ಹೆಸರನ್ನ ಕೊಟ್ರು. ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಭಾರತದಲ್ಲಿ ಸಂಸ್ಕೃತಿ ನಾವು ನೋಡೋದಾದ್ರೆ ಭೂಮಿ ತಾಯಿ ಅಂತಾನೆ ಕರೆಯೋದು. ಅಲ್ಲಿ ಏನ್ ಮಾಡಿದ್ರು, ಆಮೇಲಿಂದ ಅದನ್ನ ಮದರ್ ಅರ್ತ್ ಅಂತ ಕರೆದ್ರು. ಅವರು ಕೂಡ ಭೂಮಿ ತಾಯಿ ಅಂತಾನೆ ಕರೆದ್ರು. ಸೊ ಇವಾಗ ನಾವು ಹೇಳೋದಾದ್ರೆ ತಾಯಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಮ್ಗೆಲ್ಲ ಜೀವ ಕೊಡ್ತಕ್ಕಂಥದ್ದು, ನಮ್ಮನ್ನ ರಕ್ಷಿಸ್ತಕ್ಕಂಥದ್ದು ಪ್ರತಿಯೊಂದು ಆಗ್ತಕ್ಕಂಥದ್ದು ತಾಯಿಯಿಂದ. ಹಾಗಾಗಿ ನಾವು ಭೂಮಿನ ಭೂಮಿ ತಾಯಿ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಪ್ರತಿ ವರ್ಷ ನಾವು ಒಂದೊಂದು ವರ್ಷದಿಂದ ನೋಡ್ಕೊಂಡು ಬರೋದಾದ್ರೆ ನಾವ್ ಏನೇನ್ ಮಾಡಿದೀವಿ ಅಂತಕ್ಕಂಥದ್ ನೋಡೋದಾದ್ರೆ, ಒಂದು ನಮ್ಮ ಕಾಡುಗಳನ್ನ ಕಡಿದು ಅದನ್ನ ಕೃಷಿ ಭೂಮಿಯಾಗಿ ಮಾಡ್ತಿರ್ತಕ್ಕಂಥದ್ದು, ಹಾಗೂ ಮನೆಗಳನ್ನ ಕಟ್ತಕ್ಕಂಥದ್ದು, ರೋಡ್ಗಳನ್ನ ಮಾಡ್ತಕ್ಕಂಥದ್ದು, ಈ ತರ ಬಹಳಷ್ಟು ಕಾಡುಗಳನ್ನ ಕಡ್ದಿರೋದ್ರಿಂದ ಮಿನಿಮಮ್ ಒಂದು 33% ಅಷ್ಟು ಕಾಡಿರ್ಬೇಕು ಭೂಮಿ ಮೇಲೆ ಅಂತ ಹೇಳ್ತೀವಿ. ಅದು ಇವತ್ತು 17% ಅಷ್ಟು ಕಡಿಮೆ ಆಗಿದೆ. ಮತ್ತೆ ಅದನ್ನ ನಾವು ಇನ್ನು ಇನ್ಕ್ರೀಸ್ ಮಾಡ್ಬೇಕಾಗಿರ್ತಕ್ಕಂತ ಒಂದು ಪರಿಸ್ಥಿತಿ ಇದೆ ಸರ್. ಇದು ಪರಿಸರದಲ್ಲಿ ಆಗ್ತಕ್ಕಂಥದ್ದು, ಮೊದಲನೇದಾಗಿ ಕಾಡು ಕಡ್ದಿದ್ರಿಂದ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಕಾಡು ಕಡ್ದಿದ್ರಿಂದ ಏನೇನಾಯ್ತು ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿರಂಗೆ ಇತ್ತೀಚೆಗೆ ಚಿರತೆಗಳು ಆನೆಗಳು ನಮ್ಮ ಊರುಗಳಲ್ಲಿ ಬಂದು ಸುತ್ತಾಡ್ತಕ್ಕಂಥದ್ದು, ಇದು ಒಂದು ನಮ್ಮ ಪರಿಸರದ ನೆಲೆಗಡೆ ಆಗಿರ್ತಕ್ಕಂಥ ಒಂದು ದೊಡ್ಡ ಧಕ್ಕೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ನೋಡ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಸರಾಸರಿ ಬೀಳ್ತಕ್ಕಂಥ ಮಳೆ ಅದೇನು ಹೆಚ್ಚು ಕಡಿಮೆ ಆಗಿಲ್ಲ. 1970ರ ದಶಕದಿಂದ ಹಿಡ್ಕೊಂಡು ಅಥವಾ ಇನ್ನೂ ಹಳೆದ್ರಿಂದ ಹಿಡ್ಕೊಂಡು ಇತ್ತೀಚಿನ ನೋಡೋದಾದ್ರೆ ಸರಾಸರಿ ಮಳೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೀಳ್ತಕ್ಕಂಥ ಮಳೆ ಏನಾಗಿದೆ, ಒಂದೇ ದಿನ ಬಹಳಷ್ಟು ಮಳೆ ಬಂದೋಗೋದು, ಅದಾದ ನಂತರ ಮಳೆ ಬರದೇ ಇರತಕ್ಕಂಥದ್ದಾಗದು. ಈ ತರದಾಗಿ ಬೆಂಗಳೂರು ಒಂದು ನಗರದ್ದು ನಾವು ಉದಾಹರಣೆ ತಗೊಳೋದಾದ್ರೆ, ಬೆಂಗಳೂರಲ್ಲಿ ನಾವು ಫ್ಲಡ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಫ್ಲಡ್ಸ್ ಬರ್ತಕ್ಕಂಥದ್ದು ಈಗ ಬೆಂಗಳೂರಲ್ಲಿ. ಒಂದ್ಸರಿ ಮಳೆ ಬಂತು ಅಂದ್ರೆ ಸುಮಾರು ಮನೆಗಳಿಗೆಲ್ಲ ನೀರ್ ನುಗ್ತಕ್ಕಂಥದ್ದು ಆಗುತ್ತೆ. ಸೊ ಅದೇನಕ್ಕಾಗಿದೆ ಅಂತ ಹೇಳಿದ್ರೆ, ನಾವು ಒಂದು ಬೇಡದೆ ಇರ್ತಕ್ಕಂಥ ಜಾಗದಲ್ಲಿ ಅಂದ್ರೆ ಪರಿಸರಕ್ಕೆ ಅದರದೇ ಆದಂತಹ ಒಂದು ಗುಣಲಕ್ಷಣಗಳಿರುತ್ತೆ, ಅದನ್ನೆಲ್ಲ ಮೀರಿ ನಾವು ಮನೆಗಳನ್ನು ಕಟ್ಟೋದು ಅಥವಾ ಇಂಡಸ್ಟ್ರಿನ ಮಾಡೋದು. ಉದಾಹರಣೆಗೆ ಕೆರೆಗಳಲ್ಲೂ ಕೂಡ ನಾವು ಸೈಟ್ ಮಾಡಿ ಮನೆ ಕಟ್ತಕ್ಕಂಥದ್ದನ್ನ, ನಿವೇಶನಗಳನ್ನು ಕಟ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ನೀರು ಎಲ್ಲಾದ್ರೂ ಒಂದ್ ಕಡೆ ಹರಿಬೇಕಲ್ವಾ, ಅವಾಗ ಈ ತರ ಪ್ರಾಬ್ಲಮ್ಗಳು ಸೃಷ್ಟಿ ಆಗ್ತಾ ಬರ್ತಿರ್ತಕ್ಕಂಥದ್ದು, ಇದು ಒಂದು ಪ್ರಾಬ್ಲಮ್ ಸರ್. ಅದಾದ್ಮೇಲೆ ಇನ್ನೂ ಹೇಳೋದಾದ್ರೆ, ನಮ್ಗೆ ಸುಮಾರಿಗೆ ಹೇಳೋದಾದ್ರೆ ಪ್ರತಿ ಒಂದು ಹುಳುಗಳನ್ನ ನೋಡೋದಾದ್ರೆ ಕೀಟಗಳು ಅಂತ ಹೇಳ್ತೀವಿ, ಕೀಟ ಪ್ರಪಂಚನೇ ಇದೆ ಸರ್. ನಮ್ಕಿನ್ನ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಕೀಟಗಳು. ಆ ಕೀಟಗಳು ಈ ವಾತಾವರಣದಲ್ಲಿ ತುಂಬಾ ದೃಢವಾಗಿ ನಿಂತಿರ್ತಕ್ಕಂಥವು. ನಾವೆಲ್ಲ ಸುಮಾರು ಒಂದು 10,000 ವರ್ಷಗಳಿಂದ ಈಚೆ ಇರತಕ್ಕಂಥದ್ದು ಇನ್ಸೆಕ್ಟ್ಗಳು ಅಥವಾ ಇವು ಕೀಟಗಳು ನಮ್ಕಿನ್ನ ತುಂಬಾ ಪುರಾತನ ಆದಂಥದ್ದು. ಅವುಗಳ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಇದೆ. ಎಷ್ಟು ಮಟ್ಟಿಗೆ ಕ್ಷೀಣಿಸ್ತಾ ಇದೆ ಅಂದ್ರೆ, ಮುಂದಿನ ಒಂದ್ ದಿನದಲ್ಲಿ ಆಲ್ಮೋಸ್ಟ್ ನಮ್ಗೆ ಸುಮಾರು ಸ್ಪೀಸೀಸ್ಗಳು ನಮ್ಗೆ ಅಂದ್ರೆ ಸುಮಾರು ಒಂದು ಪರ್ಸೆಂಟ್ ಲೆಕ್ಕದಲ್ಲಿ ಹೇಳೋದಾದ್ರೆ 3-4% ಹುಳುಗಳು ನಮ್ಗೆ ಸಿಗೋದೇ ಇಲ್ಲ, ಕಣ್ಮರೆ ಆಗ್ತಾ ಬರ್ತಾ ಇದೆ ಅಂತೇಳಿ, ಅಂದ್ರೆ ಎಕ್ಸ್ಟಿನ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಆಮೇಲೆ ಪಕ್ಷಿಗಳ ಸಂಖ್ಯೆಯಲ್ಲೂ ಕೂಡ ಸುಮಾರು ಪಕ್ಷಿಗಳು ನಶಿಸಿ ಹೋಗ್ತಾ ಇದೆ. ಅದರಲ್ಲಿ ಒಂದು ವಲ್ಚರ್ ಅಂತ ಕರಿತೀವಿ, ರಣಹದ್ದು ಅಂತ ಹೇಳ್ತೀವಿ, ಆ ರಣಹದ್ದಿನ ಸಂಖ್ಯೆನೂ ಕೂಡ ತುಂಬಾ ಕ್ಷೀಣಿಸ್ತಾ ಇದೆ. ಅದೇ ತರ ನಾವು ಹೇಳೋದಾದ್ರೆ ಬೇರೆ ಬೇರೆ ಸುಮಾರು ಸ್ಪೀಸೀಸ್ಗಳು ನಾವು ಕಣ್ಮರೆ ಆಗ್ತಾ ಬರ್ತಿದೆ. ಈಗ ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ನಮ್ದು ಪಶ್ಚಿಮ ಘಟ್ಟಗಳನ್ನ ನೋಡೋದಾದ್ರೆ, ಪಶ್ಚಿಮ ಘಟ್ಟಗಳಲ್ಲಿ ನಾವು ಎಷ್ಟೋ ತರದ್ದು ಮರಗಿಡಗಳು, ಎಷ್ಟೋ ತರದ್ದು ಜೀವರಾಶಿಗಳು, ಪಕ್ಷಿಗಳು ಇರ್ತಿದ್ದು. ಇವಾಗ ಅಷ್ಟೊಂದು ಮರಗಳು ಇಲ್ಲ, ಆ ಪಕ್ಷಿಗಳು ಇಲ್ಲ. ಸೊ ಹಾಗಾಗ್ಬಿಟ್ಟು ಇದರಿಂದ ಏನಾಗ್ತಿದೆ ಅಂದ್ರೆ, ವಾತಾವರಣದಲ್ಲಿ ಒಂದು ತಾಪಮಾನದ ಒಂದು ಬದಲಾವಣೆ ಕೂಡ ಆಗ್ತಾ ಇದೆ. ಪ್ರತಿ ವರ್ಷ ನಾವು ಹೇಳೋದಾದ್ರೆ ಒಂದು 10 ವರ್ಷದ ಲೆಕ್ಕ ತಾಣದಾದ್ರೆ, 10 ವರ್ಷಕ್ಕೆ ನಮ್ಗೆ 0.5 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಕಾರಣಗಳೇನಪ್ಪಾ ಅಂದ್ರೆ, ಒಂದು ನಮ್ಮ ಹೆಚ್ಚಿನ ತಾಪಮಾನದಿಂದ ನಮ್ಮ ಈ ಮಂಜು ಕರಗ್ತಕ್ಕಂಥದ್ದು, ನಮ್ಮ ಪೋಲಾರ್ ರೀಜನ್ಸ್ ಅಂತ ಕರಿತೀವಿ, ಸುಮಾರು ನೀರು ನಮ್ಗೆ ಕುಡಿತಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಮಂಜುಗಡ್ಡೆ ರೂಪದಲ್ಲಿದೆ ಸರ್. ಪ್ರತಿ ವರ್ಷ ನಾವು ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 53,000 ಮಿಲಿಯನ್ ಟನ್ ಅಷ್ಟು ಐಸ್ ಕರಗ್ತಾ ಬರ್ತಿದೆ ಸರ್. ಅಂದ್ರೆ ನಮ್ಗೆ ಆ ಮಂಜುಗಡ್ಡೆ ಕರಗ್ತಿರೋದ್ರಿಂದ ನಮ್ಗೆ ವಾತಾವರಣದಲ್ಲಿ ತಾಪಮಾನ ಕೂಡ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ನಾವು ನೋಡ್ಬೋದು. ಆಮೇಲೆ ಯಾವುದೇ ಬೆಳೆಗಳಲ್ಲಿ ನಾವು ನೋಡೋದಾದ್ರೆ ಒಂದು ಉಷ್ಣಾಂಶದ ಒಂದು ರೇಂಜ್ ಇರುತ್ತೆ ಸರ್, ಒಂದು ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಅಂತಕ್ಕಂಥದ್ದು. ಈ ಎಲ್ಲಾ ಬೆಳೆಗಳಿಗೆ ನೋಡೋದಾದ್ರೆ ಸರಿ ಸುಮಾರು ನಮ್ಗೆ 32 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 35 ಸೆಂಟಿಗ್ರೇಡ್ ಮ್ಯಾಕ್ಸಿಮಮ್ ತಾಪಮಾನ ಬೇಕಾಗಿರ್ತಕ್ಕಂಥದ್ದು. ನಮ್ಮ ತಾಪಮಾನ ಏನಾದ್ರೂ 38 ರೀಚ್ ಆಗ್ಬಿಡ್ತು ಅಥವಾ 40 ರೀಚ್ ಆಗ್ಬಿಡ್ತು ಅಂದ್ರೆ ನಾವು ಯಾವ ಬೆಳೆನು ಬೆಳಿಲಿಕ್ಕೆ ಆಗೋದಿಲ್ಲ. ಉದಾಹರಣೆ ನಮ್ಮ ಹಾಸನದ್ದು ನಾವು ಉಷ್ಣಾಂಶ ನೋಡೋದಾದ್ರೆ ಸರಿ ಸುಮಾರು 10 ವರ್ಷಗಳಿಂದ ಅವರೇಜ್ ತಗೊಂಡಾಗ 35-36 ಡಿಗ್ರಿ ಸೆಂಟಿಗ್ರೇಡ್ ದಾಟಿದ್ದೇ ಇರಲಿಲ್ಲ. 2024 ಬೇಸಿಗೆನಲ್ಲಿ ಟೆಂಪರೇಚರ್ ನಮಗೆ 38-39 ಡಿಗ್ರಿ 40 ಡಿಗ್ರಿ ವರೆಗೂ ರೀಚ್ ಆಗಿದೆ. ಸೊ ಇದು ಒಂದು ಬೇಸಿಗೆಲ್ ಆಗ್ತಿರ್ತಕ್ಕಂಥ, ಅದೇ ಏನಾದ್ರೂ ನಾವು ಬೆಳೆಗಳಿಟ್ಟಾಗ ಏನಾದ್ರೂ ಈ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ರೆ ನಾವು ಯಾವ ಬೆಳೆಯನ್ನು ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಅಂತಕ್ಕಂಥದ್ದು. ಎರಡನೇದು, ಇದು ನಮ್ಮ ಒಂದು ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದ್ರ ಜೊತೆಗೆ ನಮ್ಮ ಈ ಕೃಷಿ ಚಟುವಟಿಕೆಗಳನ್ನ ನೋಡೋದಾದ್ರೆ ಹಾಗೂ ನಮ್ಮ ಒಂದು ಈ ಲಕ್ಸುರಿ ಲೈಫ್ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನಾವು ಇದರಿಂದ ಆದಷ್ಟು ಕೂಡ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ, ಹಸಿರುಮನೆ ಗ್ಯಾಸ್ಗಳು ಅಂತ ಅನಿಲಗಳು ಅಂತ ಕರಿತೀವಿ, ಅದು ಅತಿ ಹೆಚ್ಚಿನದಾಗಿ ನಾವು ವಾತಾವರಣದಲ್ಲಿ ಸೇರಿಸ್ತಾ ಇದೀವಿ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಸೊ ಈ ತರ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳಿ, ಸೊ ಇವನ್ನೆಲ್ಲಾನು ಕೂಡ ವಾತಾವರಣದಲ್ಲಿ ನಾವು ಸೇರಿಸ್ತಾ ಇದೀವಿ. ಅದರಲ್ಲಿ ಕೃಷಿಯು ಕೂಡ ಒಂದು ಕಾರಣ ಸರ್. ಅತಿ ಹೆಚ್ಚು ಮೀಥೇನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಕೃಷಿಯಿಂದಾನೆ. ಹೇಗೆ ಇದು ಉತ್ಪಾದನೆ ಆಗುತ್ತೆ, ಮೀಥೇನ್ ಉತ್ಪಾದನೆ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಸರ್. ಈಗ ಹೆಂಗೆ ಅಂತ ಹೇಳಿದ್ರೆ, ಒಂದು ನಮ್ಮ ಭತ್ತದ ಗದ್ದೆಗಳು ನೀರ್ ನಿಲ್ಲಿಸ್ತೀವಿ. ನೀರ್ ನಿಲ್ಲಿಸಿದಾಗ ಏನಾಗುತ್ತೆ, ಸಾಕಷ್ಟು ಒಂದು ಪದಾರ್ಥಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಾಳಿ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಯಾವುದೇ ಪದಾರ್ಥ ಕೊಳತಾಗ ಅದರಿಂದ ನಾವು ಮೀಥೇನ್ ಗ್ಯಾಸ್ ಅಂತಕ್ಕಂಥದ್ದು ರಿಲೀಸ್ ಆಗುತ್ತೆ ಸರ್. ಅದೇ ರೀತಿ ನಾವು ಅತಿ ಹೆಚ್ಚು ಒಂದು ಆಹಾರನ ವೇಸ್ಟ್ ಮಾಡ್ತಾ ಇದೀವಿ. ನೀರ್ ಜಾಸ್ತಿ ಇರತಕ್ಕಂತ ಆಹಾರ ನಾವು ವೇಸ್ಟ್ ಮಾಡಿದಾಗ ಏನಾಗುತ್ತೆ, ಅದರಿಂದಾನು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಪ್ರಾಣಿಗಳ ನಾವು ಸಗಣಿ ಅಥವಾ ಗಂಜಲವನ್ನ ಸರಿಯಾಗಿ ನಾವು ಅದನ್ನ ಗೊಬ್ಬರ ಮಾಡಲಿಲ್ಲ ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಮೀಥೇನ್ ಎಮಿಷನ್ ಆಗ್ತಕ್ಕಂಥದ್ದು. ಸೊ ಇದು ಒಂದು ನಮ್ಮ ಕೃಷಿಯಿಂದ ಅತಿ ಹೆಚ್ಚಿನ ಒಂದು ಮೀಥೇನ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಒಂದು ಕಾರಣ ಆಗಿದೆ ಸರ್. ಇನ್ನು ನೋಡೋದಾದ್ರೆ ನಾವು ಕೃಷಿಯಲ್ಲಿ ಭೂಮಿನ ಅತಿ ಹೆಚ್ಚು ನಾವು ಹಾಳು ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂತ ನೀರು ಮತ್ತೆ ಮಣ್ಣನ್ನು ಕೂಡ ನೋಡಿ, ಈಗ ಅತಿಯಾಗಿ ನಮ್ಗೆ ಬೇಕಾಗಿರ್ತಕ್ಕಂತ ಬೆಳೆಗಳನ್ನ ಬೆಳೆಯದ್ ಬಿಟ್ಟು ನಮ್ಗೆ ಯಾವ್ದು ದುಡ್ಡು ಜಾಸ್ತಿ ತರ್ ಕೊಡುತ್ತೋ ಅಂತ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ತೀವಿ. ಸಾಮಾನ್ಯವಾಗಿ ರೈತಾಪಿ ವರ್ಗ ಏನಾಗುತ್ತೆ ಅಂದ್ರೆ, ಚೆನ್ನಾಗಿ ದುಡ್ಡು ಯಾವ್ದ್ರಲ್ಲಿ ಸಿಗುತ್ತೋ ಆ ಬೆಳೆಯನ್ನ ಬೆಳೆಯೋದು ಒಂದು ರೂಢಿ. ಅದರಲ್ಲೂ ಕೂಡ ಏನಾಗ್ಬಿಡುತ್ತೆ ಅಂದ್ರೆ, ಈಗ ಭತ್ತ ಮತ್ತೆ ಕಬ್ಬು ಮುಖ್ಯವಾಗಿ ಅತಿ ಹೆಚ್ಚು ನೀರು ಬೇಡ್ತಕ್ಕಂಥದ್ದು. ನಮ್ಮ ಭೂಮಿ ಈಗ ಭತ್ತ ಬೆಳಿಲಿಕ್ಕೆ ಸೂಕ್ತ ಅಲ್ಲ, ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ನೀರಿದೆ ಅಂದ್ಬಿಟ್ಟು ಭತ್ತ ಬೆಳಿಲಿಕ್ಕೆ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಣ್ಣು ಹಾಳಾಗ್ತಾ ಬರುತ್ತೆ. ಈ ಭತ್ತ ಬೆಳೆದಾಗ ಏನಾಗುತ್ತೆ ಅಂದ್ರೆ, ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಆ ಉದಾಹರಣೆ ಹೇಳೋದಾದ್ರೆ ನಮ್ಗೆ ಪಂಜಾಬ್ ಮತ್ತೆ ಹರಿಯಾಣ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ತುಂಗಭದ್ರಾ ಜಲಾಶಯದಿಂದ ಬರ್ತಕ್ಕಂಥ ನೀರಿನ ಕಮಾಂಡ್ ಏರಿಯಾ ಅಂತ ಕರಿತೀವಿ ನಾವು. ಅದೇ ರೀತಿ ನಮ್ಮ ಕಾವೇರಿ ಕಮಾಂಡ್ ಏರಿಯಾ ಅಂತ ಕರಿತೀವಿ. ಆ ಭಾಗದಲ್ಲಿ ನಾವು ಭತ್ತ ಬಿಟ್ಟು ಬೇರೆ ಯಾವುದೇ ಬೆಳೆಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಅಲ್ಲೂ ಕೂಡ ಬರೇ ಒಂದೇ ಬೆಳೆನ ಬೆಳ್ಕೊಂಡ್ ಬಂದು ಅಲ್ಲಿ ನಾವು ಬಯೋಡೈವರ್ಸಿಟಿ ಅಂತಕ್ಕಂಥದನ್ನ ಕಡಿಮೆ ಮಾಡ್ತಾ ಇದೀವಿ, ನಮ್ಮ ಜೀವ ವೈವಿಧ್ಯತೆನ ಕಡಿಮೆ ಮಾಡ್ತಾ ಇದೀವಿ. ಅದರಿಂದನು ಕೂಡ ಪರಿಸರದ ಮೇಲ್ಗಡೆ ತುಂಬಾ ಹಾನಿಯಾಗಿದೆ, ಭೂಮಿ ಮೇಲೂ ಕೂಡ ಬಹಳಷ್ಟು ಒಂದು ತೊಂದರೆಗಳನ್ನ ಆಗ್ತಾ ಇದೆ. ಅದೇ ಜೊತೆಗೆ ಯಾವಾಗ ನಾವು ಅತಿ ಹೆಚ್ಚು ಬೆಳಿಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿರ್ತೀವಿ, ಅವಾಗ ಏನ್ ಮಾಡ್ತಾ ಇದೀವಿ, ಅತಿ ಹೆಚ್ಚು ಒಂದು ರಾಸಾಯನಿಕ ಗೊಬ್ಬರಗಳು ಅದ್ರ ಜೊತೆಗೆ ಕೀಟನಾಶಕಗಳು, ರೋಗನಾಶಕಗಳು ಮತ್ತೆ ಕಳೆನಾಶಕಗಳನ್ನ ಅತಿ ಹೆಚ್ಚು ಬಳಸ್ತಾ ಇದೀವಿ. ಅತಿ ಹೆಚ್ಚು ಅನ್ನೋದಕ್ಕಿಂತ ಅವೈಜ್ಞಾನಿಕವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವೈಜ್ಞಾನಿಕವಾಗಿ ಬಳಸ್ತೀವಿ. ಇದ್ರ ಜೊತೆಗೆ ನೀರು ಕೂಡ, ನೀರನ್ನು ಕೂಡ ನಾವು ಅವೈಜ್ಞಾನಿಕವಾಗಿ ಬಳಸಿದಾಗ ಮಣ್ಣನ್ನು ನಾವು ಹಾಳು ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಏನಾಗಿದೆ, ಮಣ್ಣಲ್ಲಿ ಇರ್ತಕ್ಕಂತ ಜೀವರಾಶಿಗಳು, ಸೂಕ್ಷ್ಮಾಣುಜೀವಿ ಇರ್ಬೋದು, ಕಣ್ಣಿ ಕಾಣದೆ ಇರ್ತಕ್ಕಂಥದ್ದು ಇರ್ಬೋದು, ಅದ್ರ ಜೊತೆಗೆ ಎರೆಹುಳುಗಳು ಇರ್ಬೋದು, ಇನ್ನು ಬೇರೆ ಬೇರೆ ಮಣ್ಣಲ್ಲಿ ಇರ್ತಕ್ಕಂಥ ಜೀವರಾಶಿಯನ್ನು ಕೂಡ ನಾವು ಸಂಪೂರ್ಣವಾಗಿ ಹಾಳು ಮಾಡಿದೀವಿ, ಮಣ್ಣಿನ ಆರೋಗ್ಯನ ನಾವು ಕೆಡಿಸಿದೀವಿ. ಹೀಗೆ ಪರಿಸರದ ಮೇಲೆ ಮತ್ತೆ ನಮ್ಮ ಭೂಮಿಯ ಮೇಲೆ ಸಾಕಷ್ಟು ದೌರ್ಜನ್ಯ ಪ್ರತಿನಿತ್ಯವೂ ಕೂಡ ಆಗ್ತಾ ಇರೋಂಥದ್ದನ್ನ ಗಮನಿಸ್ತಾ ಇದ್ದೇವೆ ನಾವು. ಆಗ್ಲಿ ಒಂದು ಮಾತು ಹೇಳಿದ್ರಿ, ಈ ಆಹಾರವನ್ನ ನಾವು ವ್ಯಯ ಮಾಡ್ತಾ ಇರ್ತಕ್ಕಂಥದ್ದು ಫುಡ್ ವೇಸ್ಟ್ ಅಂತ ಹೇಳಿ ನಾವು ಕರಿತೇವೆ. ಇದು ಫುಡ್ ವೇಸ್ಟ್ ಅನ್ನೋಂಥದ್ದು ಏನೋ ಒಂದಷ್ಟು ನಾನು ಬಿಟ್ಟೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ, ಆದ್ರೆ ಇದರ ತೀವ್ರತೆ ಬಹಳ ಅತಿಯಾಗಿ ಆಳವಾಗಿ ಇರ್ತಕ್ಕಂಥದ್ದು. ಹೌದು, ಅದರ ತೀವ್ರತೆ ಬಗ್ಗೆ ಒಂದಷ್ಟು. ಖಂಡಿತ ಸರ್. ಯಾವುದೇ ಒಂದು ಆಹಾರ ಉತ್ಪಾದನೆ ನೋಡಿದಾಗ, ನಮ್ಮ ಭಾರತದ ಆಹಾರ ಉತ್ಪಾದನೆ ಬಂದ್ಬಿಟ್ಟು ಇವಾಗ 328 million tons ಅಷ್ಟು ಇದೆ ಸರ್. 328 million tons ವಾರ್ಷಿಕವಾಗಿ ನಮ್ಮ ಆಹಾರ, ನಾವು ಫುಡ್ ವೇಸ್ಟ್ ಅಂತ ಮಾಡ್ತಿರ್ತೀವಲ್ಲ, ಆಹಾರನ ಎಷ್ಟು ಹಾಳು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸರಿಸುಮಾರು 69.7 million tons ಅಷ್ಟು ಆಹಾರನ ನಾವು ವೇಸ್ಟ್ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಹಾಳು ಮಾಡ್ತಾ ಇದೀವಿ. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಗರ ಅಂದ್ರೆ ಬೆಂಗಳೂರು. ಬೆಂಗಳೂರು ನಗರದಲ್ಲಿ ಹೇಳೋದಾದ್ರೆ ಎಷ್ಟೊಂದು ಒಂದು ಹೋಟೆಲ್ಸ್ಗಳು, ಅದೇ ರೀತಿ ಮದುವೆ ಚೌಲ್ಟ್ರಿಗಳು, ಈ ತರದ ಎಲ್ಲಾ ಕಡೆಯಿಂದ ನಾವು ನೋಡೋದಾದ್ರೆ ಸರಾಸರಿ ಪ್ರತಿದಿನ 290 ಟನ್ ಅಷ್ಟು ಆಹಾರನ ನಾವು ವ್ಯಯ ಮಾಡ್ತಿದೀವಿ, ವೇಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಇದನ್ನ ಅರ್ಥಕೊಂಡು ಸುಮಾರು ಒಂದು ಎನ್ ಜಿ ಓಸ್ಗಳು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಗಳು ಆ ಊಟನ ತಗೊಂಡ್ಬಿಟ್ಟು ಬೇರೆಯವರಿಗೆ ಯಾರಿಗಿಲ್ವೋ ಅವರಿಗೆಲ್ಲ ಕೊಡ್ತಕ್ಕಂಥದ್ದೆಲ್ಲ ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆ ಹಾದಿ ಅನ್ಬೋದು. ಆದ್ರೂ ಕೂಡ ಇಷ್ಟೊಂದು ವೇಸ್ಟ್ ಆಗ್ತಿದೆ. ಆಮೇಲೆ ನಾವು ಅಷ್ಟೇ ನಮ್ಮ ತಟ್ಟೆಲಿ ನಾವು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳೋದಂತ ಮಾತಿದೆಯಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಿಂದನು ಕೂಡ ನೂರ್ ನೂರ್ ಗ್ರಾಮ್ ಅಂದ್ರೂ ಕೂಡ ದಿನಕ್ಕೆ ಎಷ್ಟಾಯ್ತು ಅಂತ ನಾವು ಆಲೋಚನೆ ಮಾಡೋದಾದ್ರೆ ಒಂದ್ ದೊಡ್ಡ ಪರ್ವತನೆಯಾಗಿ ಸೃಷ್ಟಿ ಆಗುತ್ತೆ. ಭಾರತದಲ್ಲಿ ಆಹಾರದ ಕೊರತೆನೇ ಇಲ್ಲ ಅಂತ ನಾವು ಹೇಳ್ಬೋದು. ಇದು ಸಣ್ಣ ಪ್ರಮಾಣದಲ್ಲಿ ನಾವು ವ್ಯಯ ಮಾಡ್ತಿದೀವಿ ಅಂತ ಹೇಳಿ ಅನ್ಸಿದ್ರು ಕೂಡ ಇದರ ಪರಿಣಾಮ ಬಹಳ ದೊಡ್ಡದು. ಯಾಕೆ ಅಂತ ಹೇಳಿದ್ರೆ, ನಾವು ಇದೇ ಅನ್ನವನ್ನ ಉತ್ಪಾದನೆ ಮಾಡ್ಲಿಕ್ಕೆ ನಮ್ಮ ಪರಿಸರವನ್ನ ದೌರ್ಜನ್ಯವನ್ನ ಮಾಡ್ತೀವಿ, ನೀರನ್ನ ಬಳಸ್ತೀವಿ, ಮಣ್ಣನ್ನ ಬಳಸ್ತೀವಿ, ಏನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದಾವೋ ಅದೆಲ್ಲವನ್ನು ಕೂಡ ಬಳಸ್ತೀವಿ. ನಾವು ಬಂಡವಾಳವನ್ನು ಕೂಡ ಹಾಕ್ತೀವಿ, ಶ್ರಮವನ್ನು ಕೂಡ ಹಾಕ್ತೀವಿ. ಇಷ್ಟೆಲ್ಲವನ್ನು ಹಾಕಿದ ನಂತರ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದದೆ ಬೇರೆ ಯಾರದೋ ಹೊಟ್ಟೆಯನ್ನ ತುಂಬಿಸದೆ ಅದು ವ್ಯಯ ವ್ಯಯ ಅಂತ ಅಂತಂದ್ರೆ ಇದರ ಪರಿಣಾಮ ತುಂಬಾ ದೊಡ್ಡದು. ಈಗ ಹೇಳೋದಾದ್ರೆ ನಾವು ಒಂದು ಕೆಜಿ ಭತ್ತ ಬೆಳಿಬೇಕು ಅಂದ್ರೆ ನಮ್ಗೆ 5000 ಲೀಟರ್ ನೀರ್ಬೇಕು. ಅದು ಅನ್ನ ಆಗಿ ಬರೋವರೆಗೂ ನಮ್ಗೂ ಇನ್ನೂ ಎಷ್ಟು ನೀರ್ ಬೇಕಾಗ್ಬೋದು ಅಂತ ಯೋಚನೆ ಮಾಡಿ. ಅದೇ ತರ ಒಂದು ಲೀಟರ್ ಹಾಲು, ಒಂದ್ ಮಾಂಸ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆಹಾರ ನಾವು ನೋಡಿದಾಗ ಸರಿ ಸುಮಾರು ಏನಿಲ್ಲ ಅಂದ್ರೆ 1000 ಲೀಟರ್ಕಿಂತ ಜಾಸ್ತಿ ನೀರು ನಾವು ಬಳಸ್ಕೊಂತೀವಿ ಸರ್. ಆ ತರದನ್ನ ನಾವು ವೇಸ್ಟ್ ಮಾಡಿದಾಗ ನಮ್ಮ ಭೂಮಿ ಮೇಲ್ಗಡೆ ನಾವು ಎಷ್ಟು ಒಂದು ವ್ಯತಿರಿಕ್ತವಾಗಿ ನಾವು ದೌರ್ಜನ್ಯ ಮಾಡ್ತಿದೀವಿ ಅಂತಕ್ಕಂಥದ್ದು ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ ಸರ್. ಹೌದು ಹೌದು, ಅದರ ಪರಿಣಾಮ ಬಹಳ ದೊಡ್ಡದು. ಹಾಗಾಗಿ ನಾವು ಅನ್ನ ಮತ್ತೆ ಆಹಾರವನ್ನ ಯಾವತ್ತು ಕೂಡ ವ್ಯಯವನ್ನ ಮಾಡಲಿಕ್ಕೆ ಹೋಗಬಾರದು ಅನ್ನುವಂಥದ್ದು. ಇನ್ನ ಈ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಯು ಕೂಡ ಒಂದು ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ ಅಂತ ಹೇಳಿದ್ರಿ. ಅದು ನಾವು ಬಳಸ್ತಕ್ಕಂತಹ ರಾಸಾಯನಿಕಗಳಾಗಿರ್ಬಹುದು, ಕೀಟನಾಶಕ ಆಗಿರ್ಬಹುದು, ರೋಗನಾಶಕ ಆಗಿರ್ಬಹುದು, ಇತ್ತೀಚೆಗೆ ವೀಡಿಸೈಡ್ಸ್ ಅನ್ನು ಕೂಡ ನಾವು ಹೆಚ್ಚಾಗಿ ಬಳಸ್ತಾ ಇದ್ವಿ, ಕಳೆನಾಶಕ ಅಂತ ಹೇಳಿ ಕರಿತೀವೋ ಇದನ್ನ. ಇದರ ಒಂದು ಗಂಭೀರತೆಯು ಕೂಡ ತುಂಬಾ ದೊಡ್ಡದಾಗಿ ಇವತ್ತು ನಮಗೆ ಕಾಣಿಸ್ತಾ ಇದೆ. ಇದನ್ನ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತಗ್ಗಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ ಸರ್, ಖಂಡಿತವಾಗ್ಲೂ ಕೂಡ ನಾವು ಇದನ್ನ ತಗ್ಗಿಸ್ಲೇಬೇಕು ಸರ್. ಯಾಕಂತ ಹೇಳಿದ್ರೆ ಭೂಮಿ ಅಂತಕ್ಕಂಥದ್ದು ನಮ್ಮ ನಿಮ್ಮ ಆಸ್ತಿ ಅಲ್ಲ ಸರ್, ಇದು ನಮ್ಮ ಮುಂಬರುವ ಪೀಳಿಗೆಗೆ ಆಸ್ತಿ. ಅದನ್ನ ಅವರ ಆಸ್ತಿನೂ ಕೂಡ ಅವರ ಆಸ್ತಿ. ಹೌದು. ಸೊ ನಾವು ಏನು ಒಂದು ಒಳ್ಳೆ ಜೀವನ ಮಾಡ್ತಾ ಇದೀವಿ, ಅದೇ ತರ ನಮ್ಮ ಮುಂದಿನ ಪೀಳಿಗೆ ಕೂಡ ಒಳ್ಳೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಭೂಮಿನ ನಾವು ಸಂರಕ್ಷಿಸಿ ಅವ್ರಿಗೆ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಜೀವನನೇ ಇಲ್ಲ ಅಂತ ಹೇಳಿ, ಜೀವನೇ ಇಲ್ಲ ಅಂತ, ಜೀವರಾಶಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಭೂಮಿ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಸುಮಾರು ಒಂದು ಸ್ಟಡೀಸ್ಗಳು ಹೇಳುತ್ತೆ ಮುಂದಿನ 60 ವರ್ಷಗಳಿಗೆ ಮಾತ್ರ ನಮ್ಮ ಕೃಷಿ ಭೂಮಿ ಸಿಕ್ತಕ್ಕಂಥದ್ದು, ಮುಂದೆ 60 ವರ್ಷ ಆದ್ಮೇಲೆ ನಮ್ಮ ಭೂಮಿ ಕೃಷಿಗೆ ಯೋಗ್ಯವಾಗಿರೋದಿಲ್ಲ ಅಂತಕ್ಕಂಥ ಬಹಳಷ್ಟು ಸ್ಟಡಿಗಳು ಮುಂಚಿತವಾಗಿ ಬಹಳಷ್ಟು ವೈಜ್ಞಾನಿಕವಾಗಿ ವಿಜ್ಞಾನಿಗಳೆಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸರ್. ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಾವು ಈಗ ಒಂದು ಉದಾಹರಣೆ ತಗೋಬೇಕಾದ್ರೆ 1980ರ ದಶಕದಲ್ಲಿ ಭಾರತದಲ್ಲಿ ಕಳೆನಾಶಗಳನ್ನ ಅತಿ ಕಡಿಮೆ ಬಳಸಲಾಗ್ತಿತ್ತು ಸರ್. ಈಗ ಪ್ರಪಂಚದಾದ್ಯಂತ ಹಾಗೂ ಭಾರತದಲ್ಲಿ ನೋಡೋದಾದ್ರೆ ಕೀಟನಾಶಕ ರೋಗನಾಶಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕ ಬಳಸ್ತಿದೀವಿ. ಅದು ಎಲ್ಲಾ ಒಂದು ಕಳೆನಾಶಕಗಳನ್ನ ಅಥವಾ ಕೀಟನಾಶಕಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಅವೈಜ್ಞಾನಿಕವಾಗಿ ಬಳಸ್ತಾ ಇದೀವಿ. ನಾವು ಬಳಸ್ತಕ್ಕಂಥ ಪ್ರತಿ ಕೀಟನಾಶಕಗಳು ಬರೀ 1% ಅಷ್ಟು ಅಥವಾ 1%ಕಿಂತ ಕಡಿಮೆ ಅಷ್ಟು ಈ ಟಾರ್ಗೆಟ್ ಅಂತ ಹೇಳ್ತೀವಿ ಸರ್, ಅಲ್ಲಿ ಮಾತ್ರ ಬೀಳ್ತಿದೆ. ಮಿಕ್ಕಿ 99% ನಮ್ಮ ಮಣ್ಣು ಮತ್ತೆ ನಮ್ಮ ಗಾಳಿ ಮತ್ತೆ ನಮ್ಮ ನೀರಲ್ಲಿ ಸೇರ್ಕೊಂತ ಇದೆ. ಇದು ಒಂದು ಸರ್, ಮಣ್ಣಲ್ಲಿ ನೀರಲ್ಲಿ ಇವೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ನಮ್ಗೆಲ್ಲರೂ ಗೊತ್ತಿರತಕ್ಕಂತ ವಿಷಯ. ಆಮೇಲೆ ನಾವು ಬಳಸ್ತಕ್ಕಂತ ರಸಗೊಬ್ಬರಗಳು 1920ರ ದಶಕದಲ್ಲಿ ನಾವು ನೋಡೋದಾದ್ರೆ 1 ಕೆಜಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಸರಿ ಸುಮಾರು 13.5 ಕೆಜಿ ಅಷ್ಟು ನಾವು ಆಹಾರ ಉತ್ಪಾದನೆ ಮಾಡ್ತಿದ್ವಿ. 1 ಕೆಜಿ ಬಳಕೆ ಮಾಡ್ಕೊಂಡು ಇವಾಗ 1 ಕೆಜಿಗೆ ಸರಾಸರಿ 2.5 ಕೆಜಿಯಿಂದ 3 ಕೆಜಿವರೆಗೂ ನಾವು ಆಹಾರ ಉತ್ಪಾದನೆ ಮಾಡ್ತಾ ಇದೀವಿ. 10 ಕೆಜಿಯಷ್ಟು ಕಡಿಮೆ ಆಗಿದೆ. ಅಷ್ಟು ಒಂದು ರಾಸಾಯನಿಕ ಗೊಬ್ಬರಗಳನ್ನ ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಿ ಅಂತೇಳಿ. ಪ್ರತಿ ವರ್ಷ ನಮ್ಗೆ ರಸಗೊಬ್ಬರಗಳ ಕೊರತೆ ಅಂತಕ್ಕಂಥದ್ದು ಬರುತ್ತೆ. ಯಾಕಂದ್ರೆ ರಸಗೊಬ್ಬರಗಳ ಕೊರತೆ ಆಗೋದಿಲ್ಲ ಸರ್, ಯಾಕಂದ್ರೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಅವೈಜ್ಞಾನಿಕವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸಿದಾಗ ಮಾತ್ರ ಆಗ್ತಕ್ಕಂಥದ್ದು. ಈ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಸಿದಾಗ ಏನಾಗುತ್ತೆ ಅಂದ್ರೆ ಎಲ್ಲೂ ಹೋಗಲ್ಲ, ಅದು ಮಣ್ಣಲ್ಲಿ ಉಳ್ಕೊಂಡಿರುತ್ತೆ, ಇಲ್ಲಾಂದ್ರೆ ನಮ್ಮ ವಾತಾವರಣ ಸೇರುತ್ತೆ, ಎರಡೇ ಇದಾಗ್ತಕ್ಕಂಥದ್ದು. ಮಣ್ಣಲ್ಲಿ ಉಳ್ಕೊಂಡಿರೋದು ಏನಾಗುತ್ತೆ, ನೀರ್ ಹರ್ಕೊಂಡು ಹೋದಾಗ ಅದು ಹೋಗ್ಬಿಟ್ಟು ಎಲ್ಲಿಗೆ ಸೇರುತ್ತೆ, ನಮ್ಮ ಒಂದು ಕೆರೆ ಕಟ್ಟೆ ನದಿಗಳಿಗೆ ಸೇರ್ಕೊಳುತ್ತೆ, ಅಲ್ಲಿರ್ತಕ್ಕಂಥ ಒಂದು ಜೀವರಾಶಿನೂ ಕೂಡ ಹಾಳು ಮಾಡುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ಒಂದು 40 ವರ್ಷದಿಂದ 80s kids ಅಂತ ಹೇಳ್ತೀವಿ ನಾವು, 80ರ ದಶಕದ ಮಕ್ಕಳು ಅಂತ ಹೇಳ್ತೀವಿ. ನಾವು ನೋಡಿರ್ತಕ್ಕಂಥಷ್ಟು ತರದ ಗಿಡಗಳನ್ನ, ಅಷ್ಟೊಂದು ಮೀನು ಅಥವಾ ಪಕ್ಷಿಗಳನ್ನ, ವೈವಿಧ್ಯತೆಯನ್ನ ನಾವು ಈಗ ನೋಡ್ಲಿಕ್ಕೆ ಆಗೋದಿಲ್ಲ ಸರ್. ನಾವು ನೀವು ಸಣ್ಣವರಿದ್ದಾಗೆಲ್ಲ ಎಲ್ಲಿ ನೋಡಿದ್ರು ಕೂಡ ಕೆರೆ ಕಟ್ಟೆಗಳಲ್ಲಿ ಕೋಡಿ ಬಿದ್ರೆ ಸಾಕು, ನಮ್ಮ ಹೊಲಗಳಲ್ಲೆಲ್ಲ ಮೀನ್ ಹಿಡಿತಾ ಇದ್ವಿ. ಮೀನ್ ಸಿಗ್ತಾ, ಇವಾಗ ಮಕ್ಕಳಿಗೆ ಕಪ್ಪೆ ತೋರ್ಸಕ್ ಆಗೋದಿಲ್ಲ, ಮೀನುಗಳಂತೂ ನೋಡಕ್ ಆಗೋದಿಲ್ಲ. ಮೀನುಗಳು ಅಂತ ಹೇಳಿದ್ರೆ ನಾವು ಅಕ್ವೇರಿಯಂ ಅಲ್ಲಿ ತೋರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಡ್ಯಾಮ್ಗಳಲ್ಲಿ ಸಾಕಿರೋ ಮೀನುಗಳನ್ನ ತೋರಿಸಬೇಕು. ನಮ್ಮ ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಬಹಳಷ್ಟು ತರದ ಕಲರ್ ಕಲರ್ ಮೀನುಗಳು ಇವಾಗ ಇಲ್ಲ. ಇಲ್ಲ ಸರ್, ಇದು ಒಂದು ಉದಾಹರಣೆ. ಇದೇ ತರ ಬಹಳಷ್ಟು, ಈಗ ಜೀರುಂಡೆ, ಜೀರುಂಡೆ ತೋರಿಸಬೇಕು ಅಂದ್ರೆ ಮಕ್ಕಳಿಗೆ ನಾವು ಆ ಹುಳ ತೋರಿಸಬೇಕು ಅಂದ್ರೆ ಹುಡುಕ್ಬೇಕು, ಎಲ್ಲೂ ಕಾಣೋದಿಲ್ಲ. ಅವಾಗ ಎಲ್ಲಾ ಕಡೆನೂ ಕೂಡ ಸಿಗ್ತಕ್ಕಂಥದ್ದು. ಸೊ ಆ ತರದ ಒಂದು ಕೃಷಿ ಮೇಲ್ಗಡೆ ನಾವು ಪ್ರಭಾವ ಬೀರ್ತಕ್ಕಂಥದ್ದು ಆಗಿದೆ ಸರ್, ನಮ್ಮ ಒಂದು ಕೃಷಿಯಿಂದ. ನಾವಾಗ್ಲೇ ಆಹಾರದ ವ್ಯಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಲ್ಲಿ ಬೆಳೆದಂತಹ ಪದಾರ್ಥಗಳೇನಿದಾವ, ಕೃಷಿ ಉತ್ಪನ್ನಗಳೇನಿದಾವ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳಿ ನಾವು ಕರೀತೀವಿ. ಅಂತ ಅಂದ್ರೆ ನಾವು ಬೆಳೆದಂದಿನಿಂದ ಹಿಡಿದು ಅದು ಆಹಾರವಾಗಿ ಪರಿವರ್ತನೆಗೊಳ್ಳುವ ನಡುವೆಯೇ ಒಂದಷ್ಟು ವ್ಯಯ ಆಗ್ತದೆ ಅಂತ ಹೇಳಿ, ಇದು ಹೇಗಾಗ್ತಾ ಇದೆ, ಹೇಗೆ ತಪ್ಪಿಸಬಹುದು? ಹೌದು ಸರ್, ಇದೇನಾಗ್ತಿದೆ ಅಂತ ಹೇಳಿದ್ರೆ, ಸರಾಸರಿ ಬೆಳೆ ಬೆಳೆದು ನಿಂತ ಮೇಲ್ಗಡೆ ಅದು ಮತ್ತೆ ನಮ್ಮ ತಟ್ಟೆಗೆ ಬರೋವರೆಗೂ ಸುಮಾರು ತರದ ವೇಸ್ಟ್ ಗಳನ್ನ ಆಗ್ತಾ ಇದೆ ಸರ್. ಅದನ್ನೇ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಕಟಾವಿನ ಹಿಡ್ಕೊಂಡು ಅನಂತರದ ಒಂದು ಲಾಸ್ಗಳು ಅಂತ ಹೇಳ್ತೀವಿ. ಇದ್ರಲ್ಲಿ ನೋಡೋದಾದ್ರೆ ಸರ್, ಒಂದು ಕಟಾವ್ ಮಾಡ್ಬೇಕಾದ್ರೆ ಮಷಿನರೀಸ್ ಯೂಸ್ ಮಾಡ್ತೀವಿ, ಆ ಮಷಿನ್ ಏನಾದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಸರಿ ಸುಮಾರು ಒಂದು 10% ಅಷ್ಟು ಆಹಾರ ಲಾಸ್ ಆಗುತ್ತೆ. ಉದಾಹರಣೆಗೆ ಈಗ ಕೆಲವು ಕಟಾವ್ ಮಷಿನ್ಗಳು ಬರುತ್ತೆ, ಅವಾಗ ರೈತರಿಗೆ ಕೇಳ್ಬೋದು ನಾವು, ಕೈಯಿಂದ ಕುಯ್ದ್ರೆ ಎಷ್ಟು ಇಳುವರಿ ಬರ್ತಿತ್ತು, ಈ ಮಷಿನಿಂದ ಕುಯ್ದಾಗ ಎಷ್ಟು ಇಳುವರಿ ಬಂತು ಅಂದಾಗ ರೈತರೇ ಡೈರೆಕ್ಟ್ ಆಗಿ ಅವರೇ ಎಕ್ಸ್ಪ್ರೆಸ್ ಮಾಡ್ತಾರೆ ಸರ್, ಸರಿ ಸುಮಾರು 10-15% ಅಂತ ಹೇಳ್ತಾರೆ. ಕೆಲವು 30% ಅಷ್ಟು ವೇಸ್ಟ್ ಆಗುತ್ತೆ ಅಂತಾರೆ. ಇದನ್ನ ಲೆಕ್ಕಾಚಾರವಾಗಿ ಹೇಳ್ಬೇಕಂದ್ರೆ 10-15% ನಾವು ಮಷಿನಿಂದ ಹಾರ್ವೆಸ್ಟ್ ಮಾಡಿದಾಗ ಅಥವಾ ಅಲ್ಲಿ ಒಂದು ಎತ್ತ ಹಾಕೋದ್ರಲ್ಲಿ ಅಥವಾ ಇಳಿಸೋದ್ರಲ್ಲಿ ತುಂಬೋದ್ರಲ್ಲಿ ಆ ಲಾಸಸ್ಗಳು ಆಗ್ತಾ ಇದೆ ಸರ್. ಅದಾದ ನಂತರ ಅದನ್ನ ಸರಿಯಾಗಿ ಶೇಖರಣೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಲ್ಲೂ ಕೂಡ ಏನಾಗುತ್ತಂದ್ರೆ ಈ ಸ್ಟೋರೇಜ್ ಪೆಸ್ಟ್ ಅಂತ ಕರಿತೀವಿ ನಾವು, ಶೇಖರಣೆ ಮಾಡಿಟ್ಟಾಗ ಸುಮಾರು ಹುಳುಗಳಿಗೂ ಕೂಡ ಬಂದು ಆಹಾರನ ಲಾಸ್ ಆಗ್ತಕ್ಕಂಥದ್ದು. ಇದು ಎರಡನೇದು ಸರ್. ಆಮೇಲೆ ಮೂರನೇದೇನಪ್ಪ ಅಂತ ಹೇಳಿದ್ರೆ ತರಕಾರಿಗಳು, ಹಣ್ಣು ಹಂಪಲುಗಳು, ಇವನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು ಅವಶ್ಯಕತೆ ಮೀರಿ ತಗೊಂತೀವಿ ಕೆಲವು ಟೈಮ್. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತಕ್ಕಂಥದ್ದು ಈ ತರದ್ದೆಲ್ಲ ಜಾಸ್ತಿ ಇರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ತಗೊಳತ್ತ ಅಂತೀವಿ, ಒಂದ್ ಸ್ವಲ್ಪ ಜಾಸ್ತಿ ಅಂತ ಹೇಳಿ ನಮ್ಮ ಅವಶ್ಯಕತೆ ಮೀರಿ ತಗೊಂತೀವಿ. ಮುಂದೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ದೃಷ್ಟಿಲಿ ನಾವು ಬಂದ್ಬಿಟ್ಟಿದೀವಿ ಈಗ. ಹಾಗಾಗ್ಬಿಟ್ಟು ಒಂದ್ ತಾಣ ಜಾಗದಲ್ಲಿ ಎರಡು ತಾಂತ ಇದೀವಿ, ಆಮೇಲೆ ನೋಡೋಣ ಅಂತ ಹೇಳಿ, ಅದ್ ಯಾವತ್ತಿದ್ರು ವೇಸ್ಟೇ ಸರ್ ಅದು. ಸೊ ಈ ತರದ ಲಾಸಸ್ಗಳು ನಮ್ಗೆ ಕೀಟಬಾಧೆಯಿಂದ ಅಥವಾ ರೋಗದಿಂದ, ಆಮೇಲೆ ಕೆಲವು ಕಡೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಅದನ್ನ ಶೇಖರಣೆ ಮಾಡಿ ಇಟ್ಟದಲ್ಲೇ ಬಹಳಷ್ಟು ಲಾಸಸ್ಗಳನ್ನ ಕಾಣ್ತಾ ಇದೀವಿ. ಆಮೇಲೆ ವೇರ್ ಹೌಸ್ಗಳಲ್ಲಿ ಸುಮಾರು ಒಂದು ಆಹಾರನ ನಾವು ಲಾಸ್ ಮಾಡ್ತಾ ಇದೀವಿ. ಇದು ಒಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳಿ. ಆಮೇಲೆ ತಟ್ಟೆಗೆ ಬಂದ್ಮೇಲೆ ಲಾಸ್ ಮಾಡ್ತಕ್ಕಂಥ ನಮ್ಗೂ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆಗ್ಲೇ ನಾವು ಮಾತನಾಡ್ತಿದ್ವಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗಿರಬಹುದು, ಕೀಟನಾಶಕ, ರೋಗನಾಶಕ ಮತ್ತೆ ಕಳೆನಾಶಕಗಳ ಬಳಕೆಯನ್ನ ವ್ಯಾಪಕವಾಗಿ ನಾವು ಏನ್ ಮಾಡ್ತಾ ಇದ್ದೀವೋ, ಈಗ ಸದ್ಯಕ್ಕಂತೂ ನಮ್ಗೆ ತೃಪ್ತಿ ಅಂತ ಅಂದ್ರೆ ನಮ್ಮ ಬೆಳೆ ಚೆನ್ನಾಗಿ ಬಂತು ಅಂತ ಹೇಳಿ ತೃಪ್ತಿ ಪಟ್ಟುಬಿಡ್ತೀವಿ. ಆದ್ರೆ ಭವಿಷ್ಯವನ್ನ ನಾವು ಕೊಲ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ಮಣ್ಣು ಮತ್ತೆ ನಮ್ಮ ಗಾಳಿ ನಮ್ಮ ನೀರೇನಿದೆಯೋ ಇದು ಪ್ರತಿ ವರ್ಷವೂ ಕೂಡ ತನ್ನ ಫಲವಂತಿಕೆಯನ್ನ ಕಳೆದುಕೊಳ್ತಾ ಇದೆ ಇವುಗಳ ಬಳಕೆಯಿಂದ ಅಂತ ಹೇಳಿ. ಹೇಗೆ ಇದು ಕಳ್ಕೊಳ್ತಾ ಇದೆ, ಯಾವ ಪ್ರಮಾಣದಲ್ಲಿದೆ? ಅದನ್ನ ನೋಡೋದಾದ್ರೆ ಸರ್, ಪ್ರತಿ ವರ್ಷ ನಾವು ಹೇಳೋದಾದ್ರೆ ಒಂದು ಮಣ್ಣೆ ನಾವು ನಮ್ಗೆಲ್ಲದಕ್ಕೂ ಕಾರಣ, ನಮ್ಮ ಭೂಮಿ ತಾಯಿನೇ ನಮ್ಗೆಲ್ಲದಕ್ಕೂ ಆಶ್ರಯ ನೀಡಿರ್ತಕ್ಕಂಥದ್ದು. ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಾವು ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಕೂಡ ಸರಿಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ 14-15 ಟನ್ ಅಷ್ಟು ಮಣ್ಣನ್ನು ನಾವು ಕಳ್ಕೊಂತಾ ಇದೀವಿ ಸರ್. 1 ಹೆಕ್ಟೇರ್ ಪ್ರದೇಶದಲ್ಲಿ ಅದು ಮೇಲ್ಮಣ್ಣು. ಮೇಲ್ಮಣ್ಣು ಅಂತ ಹೇಳಿದ್ರೆ ಟಾಪ್ ಸಾಯಿಲ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅದು ತುಂಬಾ ಫಲವತ್ತಾಗಿರ್ತಕ್ಕಂಥ ಮಣ್ಣು. ಅದನ್ನೇ ನಾವು ಕಳ್ಕೊಂಡ್ಬಿಟ್ರು ಅಂದ್ರೆ ಅದರಲ್ಲೇ ಜೀವರಾಶಿಗಳಿರೋದು, ಅದರಲ್ಲೇ ಬೆಳೆಗಳು ಬೆಳೀಲಿಕ್ಕೆ ಉತ್ತಮವಾದಂತಹ ಒಂದು ಪೋಷಕಾಂಶಗಳು ಇರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಈ ಮೇಲ್ಗಡೆ ಒಂದು 15 ಸೆಂಟಿಮೀಟರ್ ಮಣ್ಣೇನಿದೆಯಲ್ಲ ಸರ್, ಇದು 1/2 ಮಣ್ಣೇನಿದೆಯಲ್ಲ, ಇದು ತುಂಬಾ ಫಲವತ್ತಾಗಿರ್ತಕ್ಕಂಥ ಮಣ್ಣು. ಅದನ್ನೇ ನಾವು ಕಳ್ಕೊಂತ ಇದೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳಿ ಹೇಳ್ತೀವಿ ನಾವು. ಇದು ನಮ್ಮ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ನೀರನ್ನು ಬಳಸಬೇಕಾಗಿರ್ಬೋದು ಅಥವಾ ರಸಗೊಬ್ಬರಗಳನ್ನ ಮತ್ತೆ ಕೀಟನಾಶಕಗಳನ್ನ ಬಳಸ್ತಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಆಗ್ತಿದೆ ಸರ್. ಇದ್ರಿಂದ ನಾವು ಮುಕ್ತರಾಗಬೇಕು ಅಂತ ಹೇಳಿದ್ರೆ ನಮ್ಗೆ ಇರ್ತಕ್ಕಂಥ ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅಥವಾ ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತೇಳಿ. ಇನ್ನು ನಾವು ನೋಡೋದಾದ್ರೆ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾನು ಇಷ್ಟು ದಿನ ನಾನು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡ್ಕೊಂಡ್ಬಂದು ಈಗ ನಾನು ಒಂದೇ ಸರಿಗೆ ನಾನು ರಾಸಾಯನಿಕ ಬಿಟ್ಟು ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಸರ್. ಹಾಗಾಗ್ಬಿಟ್ಟು ನಿಧಾನವಾಗಿ ಹಂತಂತವಾಗಿ ನಾನು ಸಾವಯವದ ಕಡೆ ಬದಲಾವಣೆ ಆದ್ರೆ ಮಾತ್ರ ನಮ್ಮ ಭೂಮಿನ ನಾವು ಉಳಿಸಬಹುದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ಸುಸ್ಥಿರ ಕೃಷಿ ಅಂತಕ್ಕಂಥದನ್ನ ಕರಿತೀವಿ. ಸೊ ನಿಧಾನವಾಗಿ ನಾವು ಸುಸ್ಥಿರ ಕೃಷಿ ಹೊರಳಬೇಕು ಸರ್ ನಾವು. ಯಾಕಂತ ಹೇಳಿದ್ರೆ ಇವತ್ತು ನಾನು ಬೇಡ ಅಂದ್ರೂ ಕೂಡ ನಾಳೆ ಅಥವಾ ನಾಡಿದ್ದು ಅನಿವಾರ್ಯವಾಗಿ ನಾನು ಸಾವಯವ ಕೃಷಿಗೆ ಹೋಗ್ಲೇಬೇಕು. ಯಾಕಂದ್ರೆ ಮಣ್ಣು ಸಂಪೂರ್ಣವಾಗಿ ಹಾಳಾಯ್ತು ಅಂದ್ರೆ ಅವಾಗ ಅನಿವಾರ್ಯವಾಗಿ ನಾನು ಸಾವಯವ ಕೃಷಿ ಮಾಡಲೇಬೇಕು. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈಗಿಂದಾನೇ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಭೂಮಿನ ನಾವು ಸಂರಕ್ಷಿಸಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇನ್ನು ವಿಶ್ವ ಭೂಮಿ ದಿವಸ ಏನಿದೆಯೋ ಇದನ್ನ ಪ್ರತಿ ವರ್ಷವೂ ಕೂಡ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಒಂದೊಂದು ಘೋಷವಾಕ್ಯಗಳು. ಹೌದು, ಈ ಸಾಲಿನ ಘೋಷವಾಕ್ಯದ ಬಗ್ಗೆ ಹೇಳಿ. ಈ ಸಾಲಿನ ಘೋಷವಾಕ್ಯ ನಮ್ಮ ಶಕ್ತಿ ನಮ್ಮ ಗ್ರಹ ಅಂತ ಹೇಳಿ. ನಮ್ಗೆಲ್ಲರಿಗೂ ಒಂದು ಈಕ್ವೇಶನ್ ಗೊತ್ತಿದೆ ಸರ್, E=mc² ಅಂತ ಹೇಳ್ತೀವಿ ನಾವು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿ ಅಂತಕ್ಕಂಥದ್ದು. ಸೊ ಅದರಲ್ಲೂ ಕೂಡ ನಾವು ಪ್ರೆಸೆಂಟ್ ನಾವು ಈ ನಾನ್ ರಿನ್ಯೂವಬಲ್ ಎನರ್ಜಿಗಳು ಅಂತ ಅಂತೀವಿ ಸರ್. ಅಂದ್ರೆ ಪುನರ್ಬಳಕೆ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತ ಒಂದು ಎನರ್ಜಿ ಮೂಲಗಳು, ಶಕ್ತಿಗಳನ್ನ ನಾವು, ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಅತಿ ಹೆಚ್ಚಾಗಿ ಬಳಸ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅದ್ರ ಜೊತೆಗೆ ಕಲ್ಲಿದ್ದಲು. ಸೊ ಇವುಗಳನ್ನ ಬಳಸಿದಾಗ ಏನಾಗುತ್ತೆ ಅಂದ್ರೆ ನಾವು ಒಂದು ನಮ್ಮ ಪರಿಸರನ ಹಾಳು ಮಾಡ್ತೀವಿ, ಎರಡನೇದೇನಪ್ಪಾ ಅಂದ್ರೆ ವಾತಾವರಣದಲ್ಲಿ ಸಾಕಷ್ಟು ಒಂದು ಅನಿಲಗಳನ್ನ ನಾವು ತುಂಬತಾ ಇದೀವಿ, ಅವೆಲ್ಲವೂ ಕೂಡ ಹಸಿರುಮನೆ ಅನಿಲಗಳೇ. ಹೀಗಾಗ್ಬಿಟ್ಟು ವಾತಾವರಣದಲ್ಲಿ ಉಷ್ಣಾಂಶ ಕೂಡ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಈ ಸರಿ ಒಂದು ಘೋಷವಾಕ್ಯ, ಆದಷ್ಟು ಕೂಡ ನಾವು ಈ ನವೀಕರಿಸಬಹುದಾದ ಒಂದು ಸಂಪನ್ಮೂಲಗಳ ಮೇಲೆ ಜಾಸ್ತಿ ಅವಲಂಬಿತರಾಗಬೇಕು. ಅದರಲ್ಲಿ ಸೂರ್ಯನ ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ಅಥವಾ ಈ ಬಯೋಗ್ಯಾಸ್ಗಳು ಆಗಿರ್ಬೋದು, ನಮ್ಮಲ್ಲೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು. ಸೊ ಈ ತರ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಭೂಮಿ ಮೇಲೆ ನಾವು ಪ್ರೆಷರ್ ಹಾಕ್ತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ ಸರ್. ಸೊ ಆ ಒಂದು ಕಾರಣಕ್ಕೆ ನಾವು ಈ ಸರಿ ಘೋಷವಾಕ್ಯ ನಮ್ಮ ಶಕ್ತಿ ನಮ್ಮ ಗ್ರಹ, ನಮ್ಮ ಗ್ರಹನ ಉಳಿಸಬೇಕು, ನಮ್ಮ ಭೂತಾಯಿನ ಉಳಿಸಬೇಕು ಅಂತ ಹೇಳಿದ್ರೆ ಈ ತರದ ಒಂದು ಎನರ್ಜಿಗಳನ್ನ, ನಾನ್ ರಿನ್ಯೂವಬಲ್ ಎನರ್ಜಿಗಳನ್ನ ನಾವು ಆದಷ್ಟು ಕೂಡ ಕಡಿಮೆ ಮಾಡಬೇಕು. 2030 ಹೊತ್ತಿಗೆ ನಾವು ಸಂಪೂರ್ಣವಾಗಿ ಸೂರ್ಯನ ಬೆಳಕಿನ ಮೇಲೆ ಅಥವಾ ಗಾಳಿ ವೇಗದ ಮೇಲೆ ಇದರಿಂದ ನಾವು ಒಂದು ಶಕ್ತಿನ ಉತ್ಪಾದನೆ ಮಾಡಿ ಅದನ್ನ ಬಳಸತಕ್ಕಂಥದ್ದು ಆಗ್ಬೇಕು ಸರ್. ಸೊ ಅದರದೊಂದು ಮುಖ್ಯ ಇವತ್ತು ಘೋಷವಾಕ್ಯ. ಅದ್ರ ಜೊತೆಗೆ ಕೃಷಿಲಿ ನೋಡೋದಾದ್ರೆ ನಾವು ಪರಿಸರದ ಮೇಲ್ಗಡೆ ಒಂದೇ ಉದಾಹರಣೆ ಕೊಡಕ್ ಇಷ್ಟಪಡ್ತೀನಿ. ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೀತಾರೆ. ಆ ಗೋಧಿ ಬೆಳೆದಿದ್ದು ಅಲ್ಲಿ ಬೆಂಕಿ ಇಟ್ಟಿದ್ದು ದೆಹಲಿಗೆ ಹಾಳು ಮಾಡ್ತಾ ಇದೆ ಅಂತ ಹೇಳಿ. ಸೊ ಅದೇ ತರ ಏನಾಗುತ್ತೆ, ನಾವು ಕೃಷಿಲಿ ಯಾವುದೇ ಕಾರಣಕ್ಕೆ ಅಥವಾ ನಮ್ಮ ಭೂಮಿ ಮೇಲೆ ಯಾವುದೇ ಕಾರಣಕ್ಕೆ ಈ ಸಾವಯವ ಪದಾರ್ಥಗಳಿಗೆ ಬೆಂಕಿ ಇಡತಕ್ಕಂತ ಕೆಲಸನ ನಾವು ಮಾಡಬಾರದು ಅಂತಕ್ಕಂಥದ್ದು ನನ್ನ ಒಂದು ಕಾಳಜಿ ಸರ್. ಇದು ನಾನು ಎಲ್ರಿಗೂ ಒಂದು ಹೇಳಕ್ ಇಷ್ಟಪಡ್ತೇನೆ. ನಾವು ಸುಮಾರು 70ರ ದಶಕದಿಂದಲೂ ಕೂಡ ನಮ್ಮ ಪರಿಸರದ ಬಗ್ಗೆ ಜಾಗೃತರಾಗ್ತಾ ಇದ್ದೇವೆ, ಆದ್ರೂ ಕೂಡ ಅನಾಹುತಗಳನ್ನು ಕೂಡ ಮಾಡಿಕೊಂಡೇ ಸಾಕ್ತಾ ಇದ್ದೇವೆ. ಇದನ್ನ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳು ಎಷ್ಟು ಭಯಾನಕ ಆಗ್ಬೋದು ನಮ್ಗೆ. ಖಂಡಿತ ಸರ್, ಮುಂದಿನ ದಿನಗಳು ನೆನ್ಸ್ಕೊಂಡ್ರೆ ನಮ್ಗೆ ಒಂದು ನಾವು ತಾಪಮಾನವನ್ನು ನೋಡೋದಾದ್ರೆ 50°C ಏನಾದ್ರು ರೀಚ್ ಆಗ್ಬಿಡ್ತು ಅಂದ್ರೆ ಈಗ ದೆಹಲಿಲಿ 48°C ತಲುಪಿದೆ ಅಲ್ರಿ, ಇನ್ನೊಂದು 2°C ತಲುಪ್ತು ಅಂದ್ರೆ ಮನುಷ್ಯ ಬದುಕುಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಜ್ವರ ಬಂದಿದೆ ಅಂದಾಗ ನಮ್ಮ ಒಂದು ಬಾಡಿ ಟೆಂಪರೇಚರ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಸರಿಸುಮಾರು 102-103°F, 104-105ಕ್ಕೆ ಹೋಗ್ಬಿಡ್ತು ಅಂದ್ರೆ ನಾವು ಉಚ್ಚರಾಗ್ಬಿಡ್ತೀವಿ, ಮೆದುಳಿಗೆ ಜ್ವರ ಹತ್ತಿತ್ತು ಅಂತ ಹೇಳ್ತೀವಿ ನಾವು. ಸೊ ಅಂತ ಒಂದು ಪರಿಸ್ಥಿತಿಲಿ 50°C ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು ಸರ್. ಒಂದು, ಎರಡನೇದು ಬಂದ್ಬಿಟ್ಟು ಆಹಾರ ಮತ್ತೆ ನೀರ್ ಬೇಕು. ಆಲ್ರೆಡಿ ಈಗ ನಾವು ನೀರಿಂದ ಹೇಳೋದಾದ್ರೆ ಭೂಮಿ ಮೇಲೆ ಸುಮಾರು ಸಿಟಿಗಳು ಅಂದ್ರೆ ನಗರ ಪ್ರದೇಶಗಳು ನೀರಿನ ಕೊರತೆಯಿಂದಾಗಿ ಆಲ್ಮೋಸ್ಟ್ ಆ ಸಿಟಿಗಳು ಮುಚ್ಚಂತ ಸ್ಥಿತಿಗೆ ಬಂದಿರತಕ್ಕಂಥದ್ದು. ನಮ್ಮ ಬೆಂಗಳೂರಲ್ಲೇನೆ ಕೂಡ ನಾವು ಆದಷ್ಟು ಕೂಡ ನೀರಿನ ಅಭಾವ ನೋಡ್ತಾ ಇದೀವಿ, ಎಲ್ಲಿಂದನೋ ಟ್ಯಾಂಕರ್ ಇಂದ ನೀರು ಹೊಡ್ಸ್ಕೊಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ನೀರಿನ ಕೊರತೆ ಇರ್ಲಿಲ್ಲ, ಇವಾಗ ನೀರಿನ ಕೊರತೆ ಕಾಣ್ತಾ ಇದೀವಿ. ಅದೇ ತರ ಹೇಳೋದಾದ್ರೆ ನಾವು ಆಹಾರ ಉತ್ಪಾದನೆಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಣ್ಣು, ಮಣ್ಣು ಹಾಳು ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳಿದೆ ಇನ್ನೊಂದು 60 ವರ್ಷದವರೆಗೂ ಮಾತ್ರ ನಮ್ಗೆ ಭೂಮಿಲಿ ಕೃಷಿ ಯೋಗ್ಯವಾಗಿರುತ್ತೆ. ಆಮೇಲಿಂದ ಭೂಮಿ ಸಹಕರಿಸಲ್ಲ, ಯಾಕಂತ ಹೇಳಿದ್ರೆ ಮಣ್ಣು ಹಾಳಾಗ್ಬಿಡುತ್ತೆ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಬೆಳಿಲಿಕ್ಕೆ ಆಗೋದಿಲ್ಲ. ಸೊ ಇನ್ನೊಂದು 60 ವರ್ಷ ಆದ್ಮೇಲೆ ಅನ್ನಕ್ಕಾಗಿ ಜನ ಹೊಡೆದಾಡ್ತಕ್ಕಂತ ಒಂದು ಪರಿಸ್ಥಿತಿ ಖಂಡಿತವಾಗ್ಲೂ ಎದುರಾಗಿ ಆಗುತ್ತೆ. ಹಾಗಾಗಿ ನಾವು ಜಾಗೃತರಾಗುವಂತದ್ದಷ್ಟೇ ಅಲ್ಲ, ಅದನ್ನು ಅನುಷ್ಠಾನವನ್ನು ಕೂಡ ಮಾಡಬೇಕು. ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಖಂಡಿತವಾಗ್ಲಿ ಸರ್, ಎಲ್ಲರಿಗೂ ನಾನು ಒಂದು ಕಳಕಳಿಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು, ಹೇಳದಂತೆಲ್ಲ ಪ್ರಾರ್ಥನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಆದಷ್ಟು ಕೂಡ ನಮ್ಮ ಭೂ ತಾಯಿ ಮೇಲೆ ನಾವು ನಮ್ಮ ಸ್ವಂತ ತಾಯಿ ತರ ನಾವು ನೋಡೋಣ. ಇದ್ರ ಮೇಲೆ ದೌರ್ಜನ್ಯ ಮಾಡೋದ್ ನಿಲ್ಸೋಣ. ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡೋಣ. ಯಾಕಂದ್ರೆ ಈಗ ಪ್ಲಾಸ್ಟಿಕ್ ಒಂದು ದೊಡ್ಡ ದೊಡ್ಡ ಬೆಟ್ಟ ಆಗಿ ನಿಂತಿದೆ ನಮ್ಮ ಮುಂದೆ. ಪ್ಲಾಸ್ಟಿಕ್ ಕಡಿಮೆ ಮಾಡೋಣ. ಅದೇ ರೀತಿ ನಾವೆಲ್ಲರೂ ಕೂಡ ಸಾವಯವದತ್ತ ಒಂದು ಹೆಜ್ಜೆನ ಇಡ್ತಕ್ಕಂಥದ್ದು ನಾ ಮಾಡಿರ್ತಾನ. ಹಾಗೂ ನೀರಿನ ಒಂದು ಸಮರ್ಪಕ ಬಳಕೆನ ನಾವು ಮಾಡೋಣ. ಹಾಗೆ ಆದಷ್ಟು ಕೂಡ ಅವಶ್ಯಕತೆ ಇಲ್ಲದೆ ಇರೋ ಟೈಮಲ್ಲಿ ನಾವು ಶಕ್ತಿ ಅಂತಕ್ಕಂಥದ್ದನ್ನ, ಎನರ್ಜಿ ಅಂತಕ್ಕಂಥದ್ದನ್ನ ನಾವು ಬಳಕೆ ಮಾಡೋದನ್ನ ಕಡಿಮೆ ಮಾಡೋಣ. ಹಾಗೆ ಪ್ರತಿಯೊಬ್ಬರು ಕೂಡ ಮನೆಗೊಂದು ಮರ, ಊರಿಗೊಂದು ಕಾಡು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಆದಷ್ಟು ಕೂಡ ಗಿಡ ಮರಗಳನ್ನ ಬೆಳೆಸೋಣ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಸರ್, ನನ್ನ ಒಂದು ದೂರವಾಣಿ ಸಂಖ್ಯೆ 9964240777. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964240777. ಒಳ್ಳೆದು ಡಾಕ್ಟರ್ ಪ್ರಮೋದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ಪರಿಸರದ ಮಹತ್ವವನ್ನ ಕುರಿತು ಬಹಳ ಆಸಕ್ತಿದಾಯಕವಾದಂತಹ ಅನೇಕ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ಪ್ರಸ್ತುತ ಸ್ಥಿತಿ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ.